ಸತ್ವ ಸಾರನು ಬಂದು ಕೇಳಿದ ಸತ್ವ ಸಾರನು ಬಂದು ಪೇಳಿದ ವರ್ತಮಾನ ಗುಣನಿಧೇ ಏಳು ಗುಣನಿದೆ. ನೀನು ಸೂಚಿಸಿದ ಸುಮಾರ್ಗವರಿತು ಬಾಳುವೆ, ನೀನು ಸೂಚಿಸಿದ ಸುಮಾರ್ಗವರಿತು ಬಾಳುವೆ. ಪರಿಯ ಕೇಳು ಪ್ರಯೋಗ ಸಂಭವನೆ, ಕೇಳು ಪ್ರಯೋಗ ಸಂಭವನೆ. ದುರ್ಬುದ್ಧಿಯಿಂದಿ ಭರಿತ ಕ್ಷಾಮಾಕ್ಷೋಭೆ ಬಂತದನೆ, ದುರ್ಬುದ್ಧಿಯಿಂದಿ ಭರಿತ ಕ್ಷಾಮಾಕ್ಷೋಭೆ ಬಂತದನೆ. ಅರಿಯದವನತಿ ಪ್ರಗತಿ ಭೇದವ ಮರುಳನಾದನು ನಿನ್ನ ಪಿತಾ, ಅರಿಯದವನತಿ ಪ್ರಗತಿ ಭೇದವ ಮರುಳನಾದನು ನಿನ್ನ ಪಿತ. ಶುಭಕರ ಸುಬುದ್ಧಿಯ ದೂರಿರಿಸಿ ಬಲು ತರ ದುರಂತಗೆ ಪಾತ್ರನಾದನು, ಶುಭಕರ ಸುಬುದ್ಧಿಯ ದೂರಿರಿಸಿ ಬಲು ತರ ದುರಂತಗೆ ಪಾತ್ರನಾದನು. ಕ್ಷಾಮಾಕ್ಷೋಭೆ ಬಂತದನೆ, ದುರ್ಬುದ್ಧಿ ಹಿಂದಿ ಭರಿತ ಕ್ಷಾಮಾಕ್ಷೋಭೆ ಬಂತದನೆ. ಹಸಿರೆ ಉಸಿರೆಂಬುದನು ಯೋಚಿಸುತ್ತ, ಹಸಿರೆ ಉಸಿರೆಂಬುದನು ಯೋಚಿಸುತ್ತ, ಹಸಿರೆ ಉಸಿರೆಂಬುದನು ಯೋಚಿಸುತ್ತ, ಗಿಡ ಮರವ ರಕ್ಷಿಸಿ ಕುಶಲದೋ ಪರಿಸರವ ಪೋಷಿಸುತ್ತ, ಗಿಡ ಮರವ ರಕ್ಷಿಸಿ, ಗಿಡ ಮರವ ರಕ್ಷಿಸಿ ಕುಶಲದ್ಯೂ ಪರಿಸರವ ಪೋಷಿಸುತ್ತ. ರಸೆಗೆ ಸೊಬಗನು ನೀಡೆ ಹಿತ ಗುಣ, ರಸೆಗೆ ಸೊಬಗನು ನೀಡೆ, ರಸೆಗೆ ಸೊಬಗನು ನೀಡೆ, ರಸೆಗೆ ಸೊಬಗನು ನೀಡೆ ಹಿತ ಗುಣವೆಸೆದು ವಾತಾವರಣ ನಲಿವುದು, ಹಿತ ಗುಣವೆಸೆದು ವಾತಾವರಣ ನಲಿವುದು. ಕಸುವಿನಿಂದ ನಿಸರ್ಗ ವಿರ್ದೊಣೆ ಜಸವು ಜೀವಿಗಳಿಂಗೆ ನಿಜವೈಯೇ, ಕಸುವಿನಿಂದ ನಿಸರ್ಗ ವೀರ್ದೊಡೆ ಜಸವು ಜೀವಿಗಳಿಂಗೆ ನಿಜವೈ. ಪರಿಸರವ ಪೋಷಿಸುತ್ತ, ದಸೆಗೆ ಸೊಬಗನು ನೀಡೆ ಹಿತ ಗುಣವೆಸೆದು ವಾತಾವರಣ ನಲಿವುದು ಕಸುವಿನಿಂದ ನಿಸರ್ಗ ವೀರ್ದುಣೆ ಜಸವು ಜೀವಿಗಳಿಂಗೆ ನಿಜವೈಯೇ ಹಸಿರೇ ಬಾಂಧವ್ಯಸಗಿದೆ ಪ್ರಕೃತಿಯ ಬಗೆಯ ಅರಿಯದೆ ಅಪರಾಧವ್ಯಸಗಿದೆ ಅಪರಾಧವ್ಯಸಗಿದೆ ಸಿಗಿಸಿ ಮರಗಳ ನೆಗೆದು ಭೂಮಿಯ ಧಗೆಯ ಸೀಳಿಸಿದೆ ಸಿಗಿಸಿ ಮರಗಳ ನೆಗೆದು ಭೂಮಿಯ ಧಗೆಯ ಸೀಳಿಸಿದೆ ಬಿಗಿದು ವಾತಾವರಣ ಕಲ್ಮಶ ಹಗಲಿರುಳು ಕಾಡುತ್ತಿದೆ ಬಿಗಿದು ವಾತಾವರಣ ಕಲ್ಮಶ ಹಗಲಿರುಳು ಕಾಡುತ್ತಿದೆ ನಿಯತಿಯ ಸೊಗಸ ನಳಿಸಿದ ದುರುಳ ಭೂಬಾರಕನು ನಾನಾದೆ ನಿಯತಿಯ ಸೊಗಸ ಅಳಿಸಿದೆ ದುರುಳ ಭೂಭಾರಕನು ನಾನಾದೆ ಶಾಶ್ವತವಲ್ಲ ಜ್ಞಾನದ ಪ್ರಭೆಯೊಳ್ಳರಸುವ ಶಾಂತಿ ಸಹನೆಯೋ ಪ್ರಕೃತಿ ಪರಿಸರ ಗುಣಭೂಷಿತೆ ತಾಯೇ ಕಾಯೇ ಮಹಾಪ್ರಕೃತಿ ತೋಯದಾಯ ಸವಿಧಾಯಕ ಮಂಡಲೇ ವಾಯು ವಿಹಾರ ಕ್ರಮಾಯತ ಕುಂಡಲೇ ವಾಯು ವಿಹಾರ ಕ್ರಮಾಯತ ಕುಂಡಲೇ ಸಾರದರೆ ಜೀವವಲಯ ಪರಿಪೋಷಣ ಸಾರದರೆ ರವಿ ಕಿರಣ ಪ್ರಭಾಕರೆ ರವಿ ಕಿರಣ ಪ್ರಭಾಕರೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಶ್ರೀ ಕೆಜಿ ಗಣೇಶ್ ಕಿದ್ದೂರು ಇವರಿಂದ ಯಕ್ಷ ಋಷಿ ಹೊಸದೋಟ ಮಂಜುನಾಥ್ ಭಾಗವತ್ ವಿರಚಿತ